ಪ್ರಿಯ ಸುಮನೋಹರ ಮೂರ್ತಿ ದತ್ತ ಪ್ರಿಯ ಸುಮನೋಹರ ಮೂರ್ತಿ ಚಿತ್ತಪಾಲಕ ಆಗದ ಕೀರ್ತಿ ಚಿತ್ತಪಾಲಕ ಆಗದ ಕೀರ್ತಿ ಬಾರೋ ಗಣಪಯ್ಯ ಮನೆಗೆ ಬಾರೋ ಗಣಪ ಅವನೇ ಗಣಪ ಭಕ್ತರ ದಯಗೆ ಪಾತ್ರನಾದ ನಮ್ಮ ಬಡತನ ಸಂಕಷ್ಟಗಳನ್ನು ದೂರ ಮಾಡುವ ನಮ್ಮ ಬಡತನ ಸಂಕಷ್ಟಗಳನ್ನು ದೂರ ಮಾಡುವ ವರಗೌರಿ

ಪರಮ ಪೂಜನೆ ಪಾಣಿಯಂದವರ ಪಾಲನೆ ಪಾರ ಬಂದವನೆ ಪರಮ ಪೂಜನೆ ಪಾಣಿಯಂದವರ ಪಾಲನೆ ಪಾರ ಬಂದವನೆ ನಿನ್ನ ಚರಣದಲ್ಲಿ ತಲೆಯ ನೆತ್ತಿಯವು ನಮ್ಮನು ಪಾವುದು ನಿನ್ನವನೆ ನಿನ್ನ ಚರಣದಲ್ಲಿ ತಲೆಯ ನೆತ್ತಿಯವು ನಮ್ಮನು ಪಾವುದು ನಿನ್ನವನೆ ಚರಣದಲ್ಲಿ ತಲೆಯ ನೆತ್ತಿಯವು ನಮ್ಮನು ಪಾವುದು ನಿನ್ನವನೆ ವಿದ್ಯೆಯನ್ನು ಬರಮನ ತಂತೆ ಸಲಹೋ ಈಗ ಕೇಳಿ ಕೃಷ್ಣರಾಮ ಗೋವಿಂದ ಹರೇ ರಾಮಕೃಷ್ಣ ಗೋವಿಂದ ಕೃಷ್ಣ ಕೇಶವ ಗೋವಿಂದ ಹರೇ ಕೃಷ್ಣ ಗೋವಿಂದ ಗೋವಿಂದ ಹರಿ ರಾಮ ಕೃಷ್ಣ ಗೋವಿಂದ ಕೃಷ್ಣ ರಾಮ ಗೋವಿಂದ ಹರಿ ರಾಮ ಕೃಷ್ಣ ಗೋವಿಂದ ಕೃಷ್ಣ ರಾಮ ಗೋವಿಂದ ಹರಿ ರಾಮ ಕೃಷ್ಣ ಗೋವಿಂದ ಗೋವಿಂದ ಹರೇ ಗೋವಿಂದ ತುಂಬಾ ವಿಹಾರಿ, ಜೈ ಜೈ ಗೋವಿಂದ ತುಂಬಾ ವಿಹಾರಿ, ಜಯ ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ.